ಅದಕ್ಕೇನೋ ಒಂದ್ ಸ್ವಲ್ಪ ಏನು ಹೆಸರು ಹಾಕ್ಬೇಕಂತ, ಅಲಸಂದಿ ಹಾಕ್ಬೇಕಂತ, ಸಪ್ತ ಧಾನ್ಯ ಅದ ಅದ ನೋಡ್ ಮರ್ತಂಗಾಗಿತ್ತೋಪ್ಪ. ಯಾಕಂದ್ ನನಗ ಹಿಂದ ಕೇಳಿದ್ದೇನ ಅದನ್ನ, ನೀನ್ ಹೇಳಿಂದ ಈಗ ನೆನಪಾತು. ಅಂದಂಗ ಏನೇನ್ ಹಾಕ್ಬೇಕ ಅದಕ್ಕ? ಇಲ್ಲ, ಅವತ್ತೇನಾತು ಮಹೇಶ್ವರ ಬಂದು ನಮ್ ತೋಟದಾಗ ಆ ಸಪ್ತ ಧಾನ್ಯದೆಲ್ಲ ಮಾಡಿ ಕೊಟ್ಟು ಹೋಗ್ಬಿಟ್ರ, ನನಗ ಮರ್ತಂಗಾಗೈತಿ. ಬಾ ನಾವು ಅವ್ರ ಕಡೆ ಹೋಗಿ ಕೇಳ್ಕೊಂಬರೋಣ. ನಾವು ಮಹೇಶ್ ಅಣ್ಣನ ಹತ್ರ ಈಗ ಇದನ್ನ ಕೇಳದ್ ಚಲೋ ಅಂದ. ನಡಿ ನಡಿ ಹೋಗೋಣ, ಅಲ್ಲೇ ಹೋಗೋಣ ನಡಿ ಮಹೇಶಣ. ಹಾ ಬರ್ರಿ ಬರ್ರಿ ಬರ್ರಿ. ಏನ್ ಇಬ್ರು ಕೂಡಿ ಬಂದಿರ್ಲ ಅಣ್ಣ ತಂಗಿ? ಏನ್ ಮಹೇಶಣ, ನನಗ ಈಗ ನಾನು ಆಕಸ್ಮಿಕವಾಗಿ ನಮ್ಮ ತಂಗಿದ ತೋಟಕ್ ಹೋದ್ನೆ, ಪೇರ್ಲಣ್ಣ ತಿನ್ನಾಕ್ ಹೋಟ್ಲ. ಏನ್ ರುಚಿಯಾಗಿತ್ತದ, ಬಹಳ ರುಚಿ ಅಂದ್ರೆ ರುಚಿ. ಅದಕ್ಕೆ ನಾ ಅಂದೆ ಏನೇನ್ ಹಾಕಿ ಬೆಳ್ಸಾಕತ್ತಿವ, ಮತ್ ನನ್ ತೋಟದನು ಹಣ್ಣು ಹಿಂಗ ರುಚಿ ಬರ್ಬೇಕಲ್ಲ ಅಂತ ಕೇಳ್ದೆ. ಅದಕ್ಕೆ ಇಲ್ಲ, ನಾ ಹಿಂಗ ಕಷಾಯ ಮಹೇಶಣ್ಣ ಮಾಡ್ಕೊಟ್ಟಿದ್ರು ಅದನ್ನ ಬಳಸ್ದೆ ಅಂತ ಅಂದ್ರ. ಅದಕ್ಕ ತಡಿ, ಅದು ಏನದು ನನಗೂ ಸ್ವಲ್ಪ ಬೇಕಾಗಿತ್ತ, ಹೋ ಬರನ್ ಬಾ ಅಂತ ಇಬ್ರು ಕೂಡ ಬಂದ್ವಿ ನೋಡ. ಬರ್ರಿ ಬರ್ರಿ ಬರ್ರಿ, ಎಲ್ಲ ಕೂತ್ ಮಾತಾಡೋಣ ಬರ್ರಿ ಇಲ್ಲಿ. ಹಾ, ಎಲ್ಲ ಹೇಳ್ತಾನ ಆತರದ ಯಾವ್ದೋ ಹಣ್ಣಿಗೆ. ಅಲ್ಲ ಮಹೇಶಣ್ಣ, ನೀ ಹೇಳ್ತಾ ಹೋಗು, ನಾ ಸುಮ್ ಬರ್ಕೊಂಬಿಡ್ತಾನೆ. ಹೌದಲ್ಲ, ಯಾಕಂದ್ರೆ ಮತ್ತ ಪದೇ ಪದೇ ಹಿಂಗ ಬರೋದಾಗ್ಬಾರ್ದು. ಒಂದ್ಸಲ ಬರ್ದಿಟ್ಬಿಟ್ಟು ಅಂದ್ರೆ ನಮ್ಗ ಅವಾಗ ಅವಾಗ ಅದನ್ನ ಉಪಯೋಗ ಮಾಡ್ಕೊಂಡು ಮಾಡ್ರಿ. ಅದಕ್ಕೆ ನಾವು ಸಪ್ತ ಧಾನ್ಯಾಂಕುರ ಕಷಾಯ ಅಂತ ಹೇಳ್ತೇವೆ. ಸಪ್ತ ಧಾನ್ಯಾಂಕುರ ಕಷಾಯ. ಕಷಾಯ ಅದಕ್ಕೆ ಏನ್ ಬೇಕಪ್ಪ ಅಂದ್ರೆ, ಮೊದ್ಲೇದು ನಾಳೆ ಮಾಡೋದ್ರೆ ಇವತ್ತು ಸಂಜಿನಾಗ ಹಿಂದಿನ ರಾತ್ರಿ ಒಂದ್ ಬಟ್ಟಲದೊಳಗ ಒಂದ್ ಬಗಸಿಯಷ್ಟು ಕರಿ ಗುರಿಯಾಳ ಗುರಿಯಾಳ ಅಂತೇಳ ಅವನ ಒಂದ್ ನೀರ್ನಾಗ ಹಾಕಿ ಇಡ್ಬೇಕು. ಮೊದ್ಲೇದ್ದು ಮೊದ್ಲೇ ರಾತ್ರಿ ನೆನೆಸಿಡ್ಬೇಕು. ನೆನೆಸಿಡ್ಬೇಕು. ಎರಡನೇ ರಾತ್ರಿ ಏನ್ ಮಾಡ್ಬೇಕು, ನಾವು ಮರುದಿನ ಒಂದು ಆರ್ ತರದ ಬೀಜಗಳನ್ನ ತಗೋಬೇಕಾಗ್ತದೆ. ನೂರ್ ನೂರ್ ಗ್ರಾಮ್ ಬರೀ, ಬಹಳ ಇಲ್ಲ, ಬರೀ ನೂರ್ ಗ್ರಾಮ್. ಏನೇನ್ ತಗೋಬೇಕು? ಒಂದ್ ನೂರ್ ಗ್ರಾಮ್ ಹೆಸರ, ಒಂದ್ ನೂರ್ ಗ್ರಾಮ್ ಉದ್ದ, ಒಂದ್ ನೂರ್ ಗ್ರಾಮ್ ಅಲಸಂದಿ, ಆಮೇಗ ಒಂದ್ ನೂರ್ ಗ್ರಾಮ್ ಕೆಂಪು ಹುರುಳಿ. ನಮ್ಮ ಹಳ್ಳಿ ಮಂದಿ ದನಕ್ಕೆ ಹಾಕ್ತಿದ್ರು ನೋಡ್ರಿ, ಊರುಗಳಿಗೆ ಶಕ್ತಿ ಬರ್ಲಿ ಅಂತೇಳಿ ಅದನ್ನ. ಆಮ್ಯಾಗ ಒಂದ್ ನೂರ್ ಗ್ರಾಮ ಗೋಧಿ, ಇನ್ನೊಂದು ನೂರ್ ಗ್ರಾಮ ಕಡ್ಲೆ. ಇವನ್ನೆಲ್ಲ ಏನ್ ಮಾಡ್ಬೇಕು, ಕರಿ ಎಲ್ಲ ಹಾಕಿರ್ತಿಲ್ಲ ಅದ್ರ ಕೂಡ್ಸಂಗಿಲ್ಲ, ಇವ್ನ ಬೇರೆ ಬೇರೆ ಬೇರೆ ಬೇರೆ ನೀರಾಗ ಹಾಕ್ಬೇಕು ಸ್ವಲ್ಪ. ಇವನ್ ಹಾಕಿ ಮಳಕಿ ಬರ್ಸ್ಬೇಕು. ಮಳಕಿ ಗಂಟ್ ಕಟ್ತಾರಲ್ಲ ಅಜ್ಜಿಗಳು ಇರ್ತಾರ ನೋಡ್ರಿ, ಅವ್ರ ಕಡೆಯಿಂದ ಕಟ್ಟಸ್ರಿ. ಮಡಕಿ ಕಾಳು ಮಾಡಲ್ಲ ಮನೆ ಮಾಡ್ತಾರಲ್ಲ. ಇವನ್ನೆಲ್ಲ ಏನ್ ಮಾಡ್ಬೇಕು, ನಂತರ ಇದನ್ನ 200 ಲೀಟರ್ ನೀರಿನಾಗ ಅಂದ್ರೆ ಒಂದ್ ಬ್ಯಾರಲ್ ನೀರಿಗೆ ಅದ್ರ ಜೋಡಿ ಮತ್ತ 10 ಲೀಟರ್ ಗೋಮೂತ್ರ ಕೂಡಿಸ್ಕೋಬೇಕು. 200 ಲೀಟರ್ ನೀರಿನ ಒಳಗೆ, 200 ಲೀಟರ್ ನೀರಿನೊಳಗ. ಹಾ, ಆಮ್ಯಾಗ ಏನ್ ಇವು ರುಬ್ಬಿರ್ತೇವ ಇದೆಲ್ಲ ಮೊಳಕೆ ಬಂದದ್ದು ಕಾಳುಗಳನ್ನ, ಇವನ್ನೆಲ್ಲ ಕೂಡಿಸ್ಕೋಬೇಕು ಮರು ದಿವಸ ಮೊಳಕೆ ಬಂದ್ಮೇಲೆ. ಆಮ್ಯಾಗ ಮೊದ್ಲೇ ದಿವಸ ನಾವು ಕರಿ ಎಳ್ಳ ನೀರ್ ಹಾಕಿರ್ತೇವಲ್ಲ, ಆ ಕರಿ ಎಳ್ಳ ಜೋಡಿ ಆ ನೀರನ್ನು ಅದ್ರೊಳಗೆ ಮಿಕ್ಸ್ ಮಾಡ್ಬೇಕು. ಇವನ್ನೆಲ್ಲ ಕೂಡಿಸಿಕೊಂಡ ಎರಡು ದಿವಸ ಅವನ್ ಏನ್ ಮಾಡ್ಬೇಕು, 48 ತಾಸ ಅಂದ್ರೆ ಎರಡು ದಿವಸ ಎಲ್ಲಾನು ಮಿಕ್ಸ್ ಮಾಡಿ ಹಂಗ ಇದನ್ ಮಾಡ್ಬೇಕ್ರಿ. ಮಿಕ್ಸ್ ಮಾಡಿ ಈ ಕಷಾಯವನ್ನ ಒಂದ್ ಪಂಪಿಗೆ ಎಷ್ಟು 100-200 ಮಿಲಿ ಸಾಕು. ಇದನ್ನ ಹೊಡಿದ್ರಿಂದ ಏನಾಗ್ತಪ್ಪ ಅಂದ್ರೆ, ಯಾವ್ದ ಹಣ್ಣು ಇರ್ಲಿ ಏನೇ ಇರ್ಲಿ, ಎಸ್ಪೆಷಲಿ ನಿಮ್ಗೆ ಏನ್ ಹೇಳಿಲ್ಲ, ಪೇರ್ಲಿಗಾಯಿ ಮೋತಿ ಕಾಣಿಸ್ತದೆ ಇದನ್ನ ಹೊಡೆದ್ರೆ, ಅಷ್ಟು ಪವರ್ಫುಲ್. ಗೊತ್ತಾತೇನ ನನ್ ತೋಟ ಯಾಕಂಗೈತ ಅಂತ ಹೇಳಿ? ಈಗ ಗೊತ್ತಾತ್ ನೋಡಿದ್ರೆ. ಇದರಿಂದ ಏನಾಗ್ತದಪ್ಪ ಅಂದ್ರೆ, ಹಣ್ಣದೊಳಗ ರುಚಿ ತುಂಬತದ ಮೊದ್ಲೇದ್ದ. ಎರಡನೇದ್ದು ಕಾಳ ಹಣ್ಣು ಅಗ್ದಿ ಪವರ್ಫುಲ್, ತೂಕ ಮಾಡ್ರೆ ಇದರ ಕಲ್ ಹಾಕ್ಯಾನೇನಪ್ಪ ತೂಕನು ಸಿಗ್ತದೆ, ತೂಕು ಸಿಗ್ತದ ಅಂದ್ರೆ ಇದ್ರ ಅರ್ಥ ಏನು, ನಿನ್ನ ಆರ್ಥಿಕ ಭದ್ರತೆ ಬಂತಲ್ಲಿ. ಹಾ, ಆಮೇಲೆ ಲಾಸ್ಟ್ ಇದನ್ನ ಬೆಕ್ಕದಲ್ಲಿ ಒಯ್ದ್ರು ನಡಕ್ ಒಡಿದಿಲ್ಲ. ಅದು ಸಾರಿಗೆ ವ್ಯವಸ್ಥೆ ನಾವು ಮಾಡ್ತಿರ್ತೇವಲ್ಲ, ಅದಕ್ಕೆ ಏನು ಆಗುದಿಲ್ಲ, ನೀವು ಕೈಯಾಗ ಒಗೀರಿ ನೀವು ಒಡಿದಿಲ್ಲ, ಅಷ್ಟು ಸದೃಢತೆ ಬರ್ತದೆ. ಅದಕ್ಕೆ ನೀವು ಯಾರೇ ಇರ್ಲಿ ಈ ಸಪ್ತ ಧಾನ್ಯಾಂಕುರ ಮಾಡಿದ್ರ ನಿಮಗ ಅಗ್ದಿ ಪವರ್ಫುಲ್ ಹಣ್ಣು ಸಿಗುತ್ತವೆ. ಚಲೋ ಆತು ಬಿಡ, ನಾನು ನೀ ಹೇಳಿದ್ದ ಸಪ್ತ ಧಾನ್ಯಾಂಕುರದ ಕಷಾಯನ ನಾನು ಹೋಗಿ ಮನ್ಯಾಗೆಲ್ಲ ರೆಡಿ ಮಾಡ್ಕೊಂಡ್ ಇಡ್ತೇನೆ. ಮುಂದೆ ಯಾವಾಗ ಯಾವಾಗ ಬೇಕಾಗತ್ ನೋಡ, ಯಾವಾಗೆಲ್ಲ ಬಳಸ್ತಾನೆ ನೋಡ. ಬಹಳ ಸ್ಟಾಕ್ ಖಾಲಿ ಆಗೈತಿ ನಡಿ, ಇಬ್ರು ಕೂಡ ಮಾಡೋಣ ಹಂಗಾರ. ಮಾಡೋದನ್ನ ಬಹಳ ಮಹತ್ವ ಅದ ರೀ. ಆಯ್ತಾಯ್ತು, ಖಂಡಿತ. ಕೃಷಿ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಅಥಣಿ ತಾಲೂಕು ಸವಡಿಯ ಶಿವಾನಂದ ಹನಗುಂದಿ ಹಾಗೂ ಸಂಗಡಿಗರಿಂದ ಕೃಷ್ಣ ಪಾರಿಜಾತ. ಹಾಗೆ ನಿನಗೇನ್ ಬೇಕಾಗಿದೆ ಈಗ? ಇವತ್ತು ನಮಗೆ ಬೇಕಾಗಿದೆ ಗಟ್ಟಿ ಪದಾರ್ಥ ಏನ್ರಿ? ಅಂದ್ರೇನು Thank you. ಜಿಗದಾಡ್ಲಣವ ಹಾಗಲ್ಲ, ಹೇಳು ಸಾಹಿತ್ಯಗಳೆಲ್ಲ ಅಂಗಡಿಯಲ್ಲಿ ಇರ್ತಾವು. ಅಂಗಡಿಯಾಗ ಇರ್ತಾವ್ರಿ? ಹೌದು. ಯಾವ್ಯಾವ್ರಿ? ಇಂಗು. ಇಂಗು. ಯಾಲಕ್ಕಿ. ಯಾಲಕ್ಕಿ. ಶುಂಠಿ. ಶುಂಠಿ. ಮೆಣಸು. ಮೆಣಸು. ಕಾಳು ಜೀರಿಗೆ. ಕಾಳು ಜೀರಿಗೆ. ಕಟ್ಟಿಗೆ ಕಟಕ ರೊಟ್ಟಿ. ಮೆಣಸಿನಕಾಳ. ಪೇಟಿಗೆ ತಬಲ ಹಾಕಿದ್ರ ಎಲ್ಲ ತಿರುವ ಕರ್ರ. ಇವೆಲ್ಲ ಯಾರಿಗ ಬೇಕು? ಇವೆಲ್ಲ ಮತ್ ನೀವು ಹೇಳಿರ್ಲೇವ? ಮಜ್ಜಿಗೆ ಒಗ್ಗರಣೆ ಕೊಟ್ಟ ಮಜ್ಜಿಗೆ ತಗೊಂಡ್ರೆ ಹೇಗಾಗ್ತದ? ಹೇಗಾಗ್ತದ? ಹೊಟ್ಟೆಯಲ್ಲಿ ತಂಪಾಗ್ತದ. ಹೊಟ್ಟೆಯಲ್ಲಿ ತಂಪಾಗ್ತದ. ಆರ್ ತಿಂಗಳು ರೋಗ ಇದ್ರೂ ಹೋಗ್ತದ. ಆರ್ ತಿಂಗಳು ರೋಗ ಹೋಗ್ತದ. ಆರಾಮ ಊರಾಕೊಂದು ಒಂಬತ್ತರ ಟ್ಯಾತೇವ. ಇಲ್ಲ ಬೇಡ. ಇರ್ಲಮ್ಮ, ಮಜ್ಜಿಗೆ ಅಂತೂ ಚಲೋ ಇದ್ದಾಗ ಆದ್ರೆ ಹಾಗದ. ಇಲ್ಲಮ್ಮ, ನಾ ಎಲ್ಲ ವ್ಯಾಪಾರ ಮಾಡಿಸ್ಬೇಕಂತೀರಿ ಖರೆ. ಈ ಕುಡಿದಂತ ಸಭಾ ಏನಂತ ಹೇಳ್ತಾರಮ್ಮ? ಈ ಹೆಣ್ಮಗಳು ಈ ಗ್ರಾಮಕ್ಕೆ ಯಾವಾಗ ಬಂದಿಲ್ಲ? ಯಾವಾಗ ಬಂದಿಲ್ಲ? ಇಕ್ಕಿದ ಕೋಣೆ ಇಲ್ಲ. ಇಲ್ಲ ಇಲ್ಲ. ಇಕ್ಕಿದ ಗುರುತಿಲ್ಲ. ಇಲ್ಲ ಇಲ್ಲ ಬೇಡ. ಇಕ್ಕಿ ಕೂಡ ವ್ಯಾಪಾರ ಹೇಗ್ ಮಾಡೋಣ ಅಂತಾರೆ. ಏನು ನನ್ನ ಖೂಣ ಗುರ್ತ ಹೇಳ್ಬೇಕ? ಹೌದಮ್ಮ. ಹಾಗಾದ್ರೆ ಕೇಳಮ್ಮ, ಹೇಳ್ರಲ್ಲ. ಕಡೆಗೆ ಬಾರುವೆನಮ್ಮ ಬಡಿವಾರ ಹೇಳುವಳ. ಹೌದ್ಲಾ? ನನಗ್ ಸಂಶಯ ಬಂದದ. ಏನ ಕೇಳ್ತಲ್ಲ, ನಿಂದ ಮಾಪನ ಹಳಿದ ಹೊಸಾದ ಏನತೀನಿ ಹೊಸ ಮಾಪಿನ ಕೊಡ್ತಾರ ಹೋಗ ಹೊಸ ಮಾಪ ಹೊಸ ಮಾಪಲೆ ಕೊಡ್ತಾರ ಒಂದ್ ಹೊಸ ಮಾಪ ಐತಿ ಇರ್ಲಿ ಬೆಣ್ಣೆ ಹಾಕೊಡ್ತೀವಿ ಬೆಣ್ಣೆ 5 ರೂಪಾಯಿ ಒಂದ್ ಕಿಲೋ ಬೆಣ್ಣೆ ಕೊಡ್ತಾರ ನೋಡವಾ ಬಹಳ ಚಲೋ ಇದ್ರ ತೀರ ಸೋಯ್ ಆಯ್ತ್ರಿ ನಮ್ಮಲ್ಲಿ 600-700 ಕೊಡ್ತಾರ ಒಟ್ಟ ಸಿಗುವ ಸಿಗುವಾದ ಮೈಲಾ ಕುಡಿಸಿ ಕೊಡ್ತಾರ ಇರ್ಲಿ ಬೆಣ್ಣೆನು ಇರ್ಲಿ ಇನ್ನು ಮಜ್ಜಿಗೆ ಹಾಕೊಡ್ತೀವಿ ನೋಡವಾ ಎಷ್ಟೆಲ್ಲ ವ್ಯಾಪಾರ ಮಾಡಿದ ಆದ್ರ ಮಜ್ಜಿಗೆ ಅದ್ಮಸ್ ನೋಡಿ ಕೊಡ್ತಾ ಇದ್ ನೋಡವಾ ಅದ್ಮಸ್ ಅದ್ಮಸ್ ಅದ್ಮಸ್ ಅದ್ಮಸ್ ಕೊಡಬಾರ್ದೇವ ಯಾಕ ಯಾಕ ಕೊಡ್ಬೇಕ ನೀವು ಒಳಗ ಬರ್ತೀರಿ ಒಳಗ ನುಕ್ಸಾನ ನುಕ್ಸಾನ ಹೌದು ಲಾಭ ಆಗ್ಬೇಕಂದ್ರೆ ಲಾಭ ಆಗ್ಬೇಕಾದ್ರೆ ನಾನು ನೋಡಿ ಹಂಗ ಕೊಡಕಿಲ್ಲ ಬೇಡ ಅಲ್ಲ ನಿನ್ನ ನೋಡಿ ಯಾರು ಹಟ್ಟಿ ಮಣ್ಣು ಕೊಡಂಗಿಲ್ಲ ನಿನ್ನ ಬೇಡ ಹಂಗ ಯಾರು ಕೊಡದಲ್ರಿ ಅಲ್ಲ ಇದು ಹೈನಾ ಉಣ್ಣದ ಇದು ಹೈನಾ ಊಟ ಮಾಡು ಪದ ಅಲ್ಲೇವ ಇರ್ಲ ಬೇಡ ಇರ್ಲಮ್ಮ ಹೈನ ತುಗರ್ತಾ ಆಯ್ತಮ್ಮ ಗೊತ್ತಾಗಿದೆ ಗೊತ್ತಾಗಿದೆ ಇರ್ಲಮ್ಮ ಇಂತ ಬೆರಿಕೆ ನಂತಿಲಿ ಅಪಾರ ಆಗೋದಿಲ್ಲ ಮುಂದಿನ ಕೇರಿಗೆ ಹೋಗುವಂತವ್ರಾಗ್ರಿ ಎಲ್ಲರೂ ಕುಡ್ಕೊಂಡು ಹೋಗಿ ಬೇಡ ನೋಡಿಲ್ಲ ಹೋಗೋಣ ಹತ್ತಿರ ನಾಡ್ದ ಬೇಡ್ರಿ ನಾಡ್ರಿ ಹೋಗೋಣ ಹ್ಯಾಗ ಹೋಗ್ಬೇಕಮ್ಮ ಹ್ಯಾಗ ಹೋಗ್ಬೇಕು ಒಳ್ಳೆ ಶೃಂಗಾರದಿಂದ ಶೃಂಗಾರ ಅಂದ್ರೆ ಏನು ಶೃಂಗಾರ ಅಂದ್ರೆ ಗೊತ್ತಿಲ್ಲ ಏನು ಗೊತ್ತಾ ಇಲ್ಲ ಒಳ್ಳೆ ಯಮಕದಿಂದ ಹೋಗ್ಬೇಕು ಯಮಕ ಅಂದ್ರೆ ಏನು ಶಿಸ್ತ ಶಿಸ್ತ ಅಂದ್ರೆ ಮಸ್ತ ಮಸ್ತ್ ಅಂದ್ರೆ ಏನು ಅದು ಗೊತ್ತಿಲ್ಲ ಯಾವ ಇಲ್ಲ ಇಲ್ಲ ಅಲ್ಲ ಯಾವ ಶಿಸ್ತು ಗೊತ್ತಿಲ್ಲ ಮದಕ್ಕೂ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಹೆಂಗಾವ ಮತ್ತಷ್ಟು ಸಾಲಾಗ ದೇನು ರೂಪ ಕೃಷ್ಣನಾಗಿ ಬಂದಿನ Thank you.